ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025ಕ್ಕೆ ವಿದಾಯ ಹೇಳಿ 2026 ಸ್ವಾಗತಿಸಲು ಕ್ಷಣಗಣನೆ. ರಾಜಧಾನಿ ಬೆಂಗಳೂರಿನಲ್ಲಿ ಬಿಗಿಭದ್ರತೆ. ರಾಜ್ಯದ ಇತರೆಡೆಗಳಲ್ಲೂ ಹೊಸ ವರ್ಷದ ಸ್ವಾಗತಕ್ಕೆ ಭರದ ತಯಾರಿ. ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ. ಕೋವಿಡ್ ಪ್ರಕರಣ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದ ನ್ಯಾಯಾಧೀಶ ಮೈಕೆಲ್ ಡಿಕುನ್ಹಾ. ಹಾಗೂ ಕೋಗಿಲು ಲೇಔಟ್ ತೆರವು ಪ್ರಕರಣ, ನಿವಾಸಿಗಳ ಪೌರತ್ವದ ಬಗ್ಗೆ ಎನ್ಐಎ ತನಿಖೆಗೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಲ ಕೇಳುಗರಿಗೂ, ರೈತ ಬಾಂಧವರಿಗೂ ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿಗೆ ಸ್ವಾಗತ. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 0827222858. ಬಂದವರೇ, ಇದೀಗ ಜಿಲ್ಲೆಯಲ್ಲಿ ಭತ್ತದ ಕಟಾವು ಒಂದು ಕಡೆ ಮುಗಿದಿದ್ದು, ಮತ್ತೊಂದು ಕಡೆ ಕಾಫಿ ಕೆಲಸದಲ್ಲಿ ಎಲ್ಲ ನಮ್ಮ ರೈತರು ನಿರತರಾಗಿದ್ದಾರೆ. ಬಹುತೇಕ ರಬಿ ಕೊಯ್ಲು ಮುಗಿದು ಈಗೇನು ರೋಬಸ್ಟ ಕೊಯ್ಲಿನತ್ತ ಮುಖ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜಿಲ್ಲೆಯಲ್ಲಿ ವನ್ಯ ಜೀವಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಕಾಡು ಪ್ರಾಣಿಗಳು ರೈತರ ತೋಟಗಳಿಗೆ ಗದ್ದೆಗಳಿಗೆ ದಾಳಿ ಮಾಡಿ ಫಸಲನ್ನ ಹಾಳು ಮಾಡ್ತಾ ಇದೆ. ಒಂದು ನುಡಿದಂತೆ ರೈತರು, ಪ್ರತಿಯೊಬ್ಬ ರೈತ ಕೂಡ ಒಬ್ಬ ವಿಜ್ಞಾನಿ ಇದ್ದಂತೆ. ಅವರವರು ಒಂದೊಂದು ರೀತಿಯ ಈ ಕಾಡು ಪ್ರಾಣಿಗಳನ್ನ ಓಡಿಸೋದಕ್ಕೆ ಒಂದೊಂದು ದಾರಿಯನ್ನ ಕಂಡುಕೊಂಡಿರ್ತಾರೆ. ಕೆಲವರು ಈ ಬೋಟಲ್ಲಿ ಹಾಕುವಂತ ಲೈಟ್ಗಳನ್ನ ಇಟ್ಕೊಂಡಿರ್ತಾರೆ, ಅಥವಾ ಕಾಡು ಹಂದಿಗಳು ಬಾರದ ಹಾಗೆ ಅವರ ಗದ್ದೆಯ ಸುತ್ತ ಅಥವಾ ತೋಟದ ಸುತ್ತ ಶೇಡ್ ನೆಟ್ಗಳನ್ನು ಹಾಕಿರ್ತಾರೆ. ಅದರಿಂದಾಗಿ ಕಾಡಂದಿಯ ಗೊರಸುಗಳು ಅವುಗಳಿಗೆ ಸಿಕ್ಕಾಕೊಂಡು ಒಳಗೆ ಬರೋದಿಲ್ಲ ಅಂಥೇಳಿ. ಹೀಗೆ ನಿಮ್ಮಲ್ಲಿ ಅಥವಾ ನಿಮ್ಮ ಊರಲ್ಲಿ ಅಥವಾ ನೀವು ಯಾವುದಾದ್ರೂ ಈ ರೀತಿಯ ಹೊಸ ಪ್ರಯೋಗಗಳನ್ನು ಮಾಡಿದರೆ ಅದನ್ನು ಕೂಡ ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಬಹುದು. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 0827222858. ಸಂಖ್ಯೆಯ ಮಧ್ಯೆ ಒಂದು ಕರೆ ಬಂದಿದೆ, ನೋಡೋಣ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಮಾತಾಡ್ತಿರೋದು? ನಾನು ಗಣೇಶ್ ಕುಮಾರ್ ಅಂತ ಹೇಳಿ, ಕೋತೂರಿಂದ. ಹೌದು. ಹೇಗಿದ್ದೀರಿ ಗಣೇಶ್ ಅವರೇ? ಹಳೆ ವರ್ಷ ಹೋಗ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಹೌದು, ಹಳೆ ವರ್ಷ ಹೊಸ ವರ್ಷಗಳ ನಡುವಲ್ಲಿ ನಿಮ್ಮ ಕೃಷಿ ಚಟುವಟಿಕೆ ಹೇಗಿದೆ? ಕೃಷಿ ಚಟುವಟಿಕೆ ಸರ್, ಕಾಫಿ ಕುಯ್ಲಿಕ್ಕೆ ಆಗೋದಿಲ್ಲ ಸರ್. ಹ್ಮ್. ಅಂದ್ರೆ ಏನು ಸಮಸ್ಯೆ ಆಗ್ತಿದೆ ಅಂತ? ಸಮಸ್ಯೆ ಅಂದ್ರೆ ಫುಲ್ ಹಣ್ಣಾಗಿಲ್ಲ, ಒಂದೊಂದು ಹಣ್ಣಾಗಿದೆ, ಒಂದೊಂದು ಹಣ್ಣಾಗಿಲ್ಲ, ಹಣ್ಣಾಗಿದೆ ಅಲ್ಲ, ಕೆಂಜಿರಿಗಳು, ಪಕ್ಷಿ, ಬಾಹುಲಿ ಅವೆಲ್ಲ ತಿನ್ನೋದು, ಬೇಳೆ ಬೇಳೆ ಮಾಡೋದು ಇದೆಲ್ಲ. ಅಲ್ಲ, ನೀವಂದ್ರೆ ಎಲ್ಲ ಹಣ್ಣಾದ್ಮೇಲೆ ಕುಯ್ತಾ ಇದ್ದೀರಾ ಹೇಗೆ? ಎಲ್ಲ ಹಣ್ಣಾಗ್ಬೇಕು ಸರ್, ಚೆನ್ನಾಗಿ ಹಣ್ಣಾದ್ರೆ ನಮ್ಗೆ ತೂಕ ಸಿಗುತ್ತೆ, ಔಟ್ ರೇಟ್ ಸಿಗುತ್ತೆ. ಅಲ್ಲ, ಕೆಲವರು ಹೇಳ್ತಾರೆ ಸಾಧಾರಣ ಹಣ್ಣು ಕಾಯಿ ಹಣ್ಣು ಇದ್ರೆ ಕೂಡ ಈ ಔಟ್ಟನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಇಲ್ಲ ಸರ್, ಇಲ್ಲ ಸರ್, ತೂಕ ಕಡಿಮೆ ಆಗುತ್ತೆ, ಕಾಫಿ ಫುಲ್ ತೂಕ ಕಡಿಮೆ ಆಗುತ್ತೆ. ಅಂದ್ರೆ ಚೆನ್ನಾಗಿ ಈ ಮೆರೂನ್ ಕಲರ್ ಬರುವಷ್ಟು ಬಲ್ತ್ರೆ ತೂಕ ಇರುತ್ತೆ ಅಂತ ಹೇಳ್ತೀರಿ. ನೋಡಿ, ಒಂದು 3 ಕಿಲೋದಷ್ಟು ಕುಯ್ದು ಹಾಕಿದೀನಿ, ಏನಿದ್ರು ಒಣಗೋದೇ ಇಲ್ಲ. ಬಿಸಿಲಿಲ್ಲ. ಇವತ್ತು ಮೋಡದ ವಾತಾವರಣ ಕೂಡ ಇದೆ ಇವತ್ತು. ಹೌದು. ಕೃಷಿಕನಿಗೆ ಯಾವಾಗಾದ್ರೂ ತೊಂದರೆ, ವ್ಯಾಪಾರ ಕುಂಬಾರನಿಗೆ ಹೊರಸ, ವ್ಯಾಪಾರ ನಿಮಿತ್ತ. ಅದು ಹೌದು. ಅವರು ಏನ್ ಮಾಡ್ತಾರೆ ಅಂದ್ರೆ ಅಷ್ಟು ಇತ್ತು ಅಂತ ಹೇಳಿ ನಮ್ನ ದಬ್ಬಿಸ್ ಮಾಡಿ ದಬ್ಬಾಯಿಸಿ ಏನ ಮಾಡ್ತಾರೆ ವ್ಯಾಪಾರಿಗಳು. ಹೌದು, ಒಂದು ನಿಮಿಷದಲ್ಲಿ ದುಡ್ಡು ಮಾಡ್ತಾರೆ, ನಮ್ಗೆ ಆ ರೀತಿ ಆಗೋದಿಲ್ಲ ಸರ್. ಈ ವರ್ಷ ಹೇಗಿದೆ ಕಾಫಿ ಎಲ್ಲ? ಈಗ ಕಾಫಿ ಕ್ರಾಪ್ ಚೆನ್ನಾಗಿದೆ ಸರ್. ಆದ್ರೆ ಈ ರೀತಿ ಒಂದು ಸಮಸ್ಯೆ ಇದೆ. ಕಳೆದೋಸ ನಾವು ಆಲೋಚನೆ ಮಾಡಿದಕ್ಕಿಂತ ಜಾಸ್ತಿ ಇದೆ. ಒಳ್ಳೆ ಕ್ರಾಪ್ ಇದೆ. ಅದೇ, ಅದ ರೀತಿ ಬೆಲೆ ಕೂಡ ಸ್ವಲ್ಪ ಏರಿಳಿತ ಕಾಣ್ತಾ ಇದೆ. ಇದಾದಾಗೆ 9400 ರೇಡಿಯೋ ಅಲ್ಲಿ ಹೇಳ್ತೀರಾ, ಅವ್ರು ಕೊಡೋದು 9150. ಅದೇ, ಅಲ್ಲಿ ಇಲ್ಲಿಂದ ಅಲ್ಲಿವರೆಗೆ ಅಂತ ಹೇಳ್ತಾರೆ, ಈಗ 9100 ರಿಂದ 9400 ಅಂತ ಹೇಳಿ. ಕೆಲವರು ಔಟ್ ಆನ್ ಚೆನ್ನಾಗಿತ್ತು ಅಂದ್ರೆ ಆ ಹೈಯೆಸ್ಟ್ ರೇಟ್ ವರೆಗೂ ಹೋಗ್ತಾರೆ. ಒಳ್ಳೆ ಮೆಣಸು ಕೃಷಿ ಹೇಗಿದೆ? ಒಳ್ಳೆ ಮೆಣಸು ದೂರದ್ದು ಸಣ್ಣ ಬಳ್ಳಿಯಲ್ಲಿ ಇದೆ, ದೊಡ್ಡ ಬಳ್ಳಿಯಲ್ಲಿ ಮೆಣಸೇ ಇಲ್ಲ ಸರ್. ಏನು ಈ ವರ್ಷದ ವಾತಾವರಣ ಹಾಗೇನಾ, ಏನು ತಿಳಿದಲ್ಲ. ಈ ವರ್ಷ ಇಲ್ದಿದ್ರು ಕೂಡ ಸ್ವಲ್ಪ ಒಳ್ಳೆ ಮೆಣಸಿನ ಇಳುವರಿ ಎಲ್ಲಾ ಕಡೆ ಕಮ್ಮಿನೇ ಇದೆ. ಕಡಿಮೆ ಕಡಿಮೆ ಇರ್ಪು ಆ ಕಡೆ ಎಲ್ಲ ಇದೆ ಸರ್. ಮರನಾಡು, ತಲೆಪು, ಕೊಳ ಆ ಸೈಡ್ ಎಲ್ಲ ಒಳ್ಳೆ ಮೆಣಸಿದೆ. ಬಿಜೆಟ್ಟಿಗೇರಿ ಆ ಸೈಡ್ ಎಲ್ಲ ಇಲ್ಲಿ ನಮ್ಮ ನಮ್ಮ ಸೈಡ್ ಇಲ್ಲದ್ರು. ಒಂದ್ ವರ್ಷ ಕಮ್ಮಿ, ಒಂದ್ ವರ್ಷ ಹೆಚ್ಚು, ಹಾಗೆ ಆಗುವಂತ ಪ್ರಕೃತಿ ಇಲ್ಲಿ ಮಾಮೂಲಿ. ಹಾಗೆ ನಾ ಈಗ ಒಂದು ವಿಷಯವನ್ನ ಕೇಳಿದೆ ಅಂದ್ರೆ, ನಮ್ಮ ರೈತರು ಒಬ್ಬ ವಿಜ್ಞಾನಿ ಇದ್ದ ಹಾಗೆ ಏನಾದ್ರೂ ಒಂದು ಹೊಸ ಹೊಸತನ ಕಂಡಿಡ್ಕೊಂತ ಇರ್ತಾರೆ. ಈಗ ನಾವು ವಿಜ್ಞಾನಿಗಳು ಏನೇ ಹೇಳಿದ್ರು ಕೂಡ ನಾವು ಒಂದು ಅನುಭವದಿಂದ ಕಂಡು ಹಿಡಿದು ನಾವು ರೂಢಿಯಲ್ಲಿ ಮಾಡ್ಕೊಳ್ಳುವಂತದ್ದು ಇರುತ್ತೆ. ಆ ರೀತಿ ಏನಾದ್ರೂ ನೀವು ಅನುಸರಿಸ್ತಾ ಇದ್ದೀರಾ ಹೇಗೆ? ಇಲ್ಲ ಸರ್, ನಾನಂತ ಹೇಳಿದ್ರೆ ಈಗ ಹಸುದು ಗಂಜಲ ಇದೆಯಲ್ಲ, 4 ಕಾಫಿ ಗಿಡದ ಮದುವೆ ಬೀಳ್ತೇನೆ, ತಗೊಂಡೋಗಿ ಉಗಿಯೋದು ಆ ಕಡೆ ಇಲ್ಲಿಂದ. ಅಂದ್ರೆ ನೇರವಾಗಿ ಬಿತ್ತರೆ ಅದಕ್ಕೆ ಡೈಲ್ಯೂಟ್ ಮಾಡಿ ಹಾಕ್ತೀರಾ? ಇಲ್ಲ ಇಲ್ಲ, ನೀರು ಗಿರಿ ಏನ್ ಮಿಕ್ಸ್ ಮಾಡೋದು, ಹಾಗೆ ಗೋಟದು ಹಾಕೋದೆ ಹಾಗೆ. ಈ ಹಾಕಿ ಅಂತ ಗಿಡಗಳ ಏನ್ ವ್ಯತ್ಯಾಸ ಕಾಣ್ತಾ ಇದ್ರಿ? ಏನ್ ಏನಿಲ್ಲ ಸರ್, ವ್ಯತ್ಯಾಸ ಏನ್ ಕಾಣ್ತಾ ಇಲ್ಲ. ಆದ್ರೆ ಕಾಯಿಲೆ ಬಂದು ಒಲೆ ಮೆಣಸು ಬಳ್ಳಿ ಸಾಯ್ತಾ ಇಲ್ಲ, ನನ್ನಲ್ಲಿ ಸಾಯ್ತಾ ಇಲ್ಲ, ಬಳ್ಳಿ ಚೆನ್ನಾಗಿದೆ. ಅದೇ ನಾವು ಹೇಳ್ತೀವಲ್ಲ, ಗೋಮೂತ್ರವನ್ನ ನಾವು ನೈಸರ್ಗಿಕವಾಗಿ ಕೀಟನಾಶಕ ಮತ್ತು ಈ ರೀತಿ ರೋಗ ರುಜಿನಗಳಿಂದ ತಡೆಯೋದಕ್ಕೆ ಬಳಸ್ತೀವಿ ಅಂತ ಹೇಳಿ, ಅದು ನೋಡಿ ನಿಮ್ಗೆ ಅದು ಪ್ರಯೋಜನಕ್ಕೆ ಬಂದಿದೆ. ಬಂದಿದೆ ಸರ್, ನಿಜಾನೇ. ಹೌದು. ಹಾಗೆ ನಿಮ್ಗೊಂದು ಪ್ರಶ್ನೆ, ಕೊಡಗು ಜಿಲ್ಲೆಯಲ್ಲಿ ನಮ್ಮ ಚಟ್ಟಹಳ್ಳಿ ಫಾರ್ಮ್ ಇರ್ಬೋದು ಅಥವಾ ಅಪ್ಪಂಗಳ ಇವರಿಬ್ಬರು ಒಂದು ಸಂಯೋಜಿಸಿ ಒಂದು ಹೊಸ ಒಳ್ಳೆ ಮೆಣಸಿನ ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ, ಯಾವ್ದು ಅಂತ ಹೇಳ್ಬೋದಾ? ಕೃಷಿ ಮಾಡಿದಲ್ವಾ? ಹೌದು, ಅದಕ್ಕೊಂದು ಹೆಸರನ್ನ ಕೊಟ್ಟಿದ್ದಾರೆ, ಒಂದು ಹೊಸ ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಚಟ್ಟಹಳ್ಳಿಯ ಸಂಬಾರ ಬೆಳೆ ಸಂಶೋಧನಾ ಕೇಂದ್ರ ಮತ್ತೆ ಅಪ್ಪಂಗಳ ಕೇಂದ್ರದಿಂದ ಸರ್, ಡೈರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ಕೂರ್ಗ್ ಎಕ್ಸೆಲ್ ಕೇಳಿದಿರಾ? ಕೂರ್ಗ್ ಎಕ್ಸೆಲ್, ಕೂರ್ಗ್ ಎಕ್ಸೆಲ್ ಎನ್ನುವಂತ ಒಂದು ಹೊಸ ತಳಿಯನ್ನ ಬಿಟ್ಟಿದ್ದಾರೆ. ಸರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಕ್ಕೆ ನಮ್ಮಲ್ಲಿ ಏನ್ ಮಾಡ್ತಾರೆ ಮತ್ತೆ ಒಂದು ನಿಮ್ಗೆ ಫಸ್ಟ್ ಹೊಸ ವರ್ಷ ಶುಭಾಶಯ ಅಂತೀನಿ. ಧನ್ಯವಾದಗಳು. ನಿಮ್ಮ ಹೆಸರು? ಇಸ್ಮಾಯಿಲ್ ಸರ್. ನಮಗೆ ಸ್ವಲ್ಪ ಒಂದು ಅರ್ಧ ಕಚೇರಿ ರಜಾ ಉಂಟು, ಅದನ್ನ ನಾನು ಕೃಷಿ ಮಾಡ್ತೇನೆ. ಹೌದೌದು, ನಿಮ್ಮ ಬಗ್ಗೆ ಕೂಡ ಸಂದರ್ಶನ ಬಂದಿತ್ತಲ್ವಾ? ನಾನು ಸಂದರ್ಶನ ಮಾಡಲಿಲ್ಲ ಸರ್, ಮಡಿಕೇರಿಯಲ್ಲಿ. ಇಸ್ಮಾಯಿಲ್ ಕಲ್ಲಾಡಿ ಸರ್. ಅದು ಹಂದಿಗೆ ನಮ್ಮಲ್ಲಿ ಏನ್ ಮಾಡ್ತಾರಂದ್ರೆ, ತೆಂಗಿನ ಗಿಡ ನಡುವಾಗ ಒಂದ ಎಲ್ಲೋ ಸಿಗುತ್ತಿದ್ದ ನಮ್ಮ ತಲೆ ಕೂದಲನ್ನು ಕಿತ್ತು ತೆಂಗಿನ ಗಿಡದ ಅಡಿಗೆ ಹಾಕಿ ನಡಬೇಕು ಮಣ್ಣು ಮುಚ್ಚಿ. ಮತ್ತೊಂದು ಅಂದ್ರೆ ದೊಡ್ಡ ಗದ್ದೆಗೆ ಆದ್ರೆ ಸರ್, ಈ ಸೆಲೋನಿಂದ ಇದು ಕೂದಲ ಕಟ್ಟಿಂಗ್ ಮೂಟೆ ಉಂಟಲ್ಲ ಅದನ್ನು ತಂದು ನಾ ಅದಕ್ಕೆ ಸ್ವಲ್ಪ ಸಿಕ್ಕಲ್ಲಿ ಗೀರು ಹಾಕಿ ನಮ್ಮ ಜಾಗ ಬೌಂಡ್ರಿ ಎಷ್ಟುಂಟು ಅದಕ್ಕೆ ಅದನ್ನು ಉದ್ದಕ್ಕೆ ಹಾಕಿಕೊಂಡು ಮಣ್ಣು ಮುಚ್ಚಿಕೊಂಡು ಹೋಗ್ಬೇಕು ಸರ್. ಅದಕ್ಕೆ ಇದು ಬರುವುದಿಲ್ಲ, ಯಾವುದು ಹಂದಿ ಬರುವುದಿಲ್ಲ, ಜಾಗಕ್ಕೆ ಬರುವುದಿಲ್ಲ. ಮತ್ತೆ ಮತ್ತೊಂದು ಸರ್, ಹುರುಳಿ ಬಿಟ್ಟಿದ್ರೆ ಹುರುಳಿಗೆ ಅದನ್ನು ಹಂದಿ ತಿನ್ನುವುದಿಲ್ಲ, ಮುಟ್ಟುವುದಿಲ್ಲ. ಅದು ಹುರುಳಿಯನ್ನ ಹಾಕಿದ್ರೆ? ಹೌದು, ಅದಂದ್ರೆ ಅದು ನಮ್ಮದೊಂದು ಗಾರ್ಡ್ ಉಂಟು ಸರ್, ಅದರಲ್ಲಂತ ಪಚ್ಚಿರಂಗಿ ಅಂದ್ರೆ ಅದು ಯಾರು ತುರಿಕೆ ಗಿಡ ಉಂಟಲ್ವಾ, ಅದು ಹಂದಿಗೆ ಹೋಗಿ ಅದನ್ನು ತಿನ್ನುವಾಗ ಅದ ಜಾಗ ಅದಕ್ಕೆ ತುರಿಕೆ ಗಿಡ ಮುಚ್ಚಿತ್ತಂತೆ, ಅದು ಆವಾಗಿಂದ ಹಂದಿ ತಿನ್ನುವುದಿಲ್ಲ ಅಂತೆ ಹುರುಳಿ. ಹಾಗೆ ಹೇಳ್ತಾರೆ. ನಾನು ಹುರುಳಿ ಬಿತ್ತಿ ನೋಡಿಲ್ಲ, ಮತ್ತೆ ಇದು ಮಾಡಿ ನೋಡಿದ್ದೇನೆ, ಏನಾಗಲಿಲ್ಲ. ನಮ್ಮ ಹತ್ರ ನಾವು ಈಗ ಗಿಡ ನೆಡುವುದು ಹಾಗೇನೆ. ಅಂದ್ರೆ ಈಗ ನೀವು ಹೇಳಿದಂತ ಪ್ರಯೋಗ ನಿಮ್ಮಲ್ಲಿ ಕೆಲ್ಸಕ್ಕೆ ಬಂದಿದೆ? ಅದು ಸರಿಯಾಗಿದೆ. ನಾವೀಗ ನಮ್ಮಂದ್ರೆ ನಾವು ಕಾಡಂತ ಗುಡ್ಡದ ಇದು ಕಾಡಿನ ಮಧ್ಯ ಇದರಲ್ಲಿ ನಮ್ಮ ಜಾಗ ಇರುದು ಇದ್ದದ್ದು. ನಾ ತೆಂಗಿನ ಹಾಗೇನೆ ಮಾಡಿದ್ದು, ಏನು ತಿಳಿಯಿಲ್ಲ ಅಂದಿ ಬಂದು. ಈಗಲೂ ಫಸಲು ಬರ್ತಾ ಇದೆ? ಹೌದು ಸರ್. ಅದೇ ಅದಕ್ಕೆ ಹೇಳಿದ್ದು, ಕೆಲವರು ಅವರ ಒಂದು ರೀತಿಯ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡಿರ್ತಾರೆ, ಅಥವಾ ಯಾರಾದ್ರೂ ಈ ರೀತಿ ಮಾಡಿರೋದನ್ನ ಹೇಳಿ ಕೇಳಿ ಮಾಡಿರ್ತಾರೆ, ಕೆಲವರಿಗೆ ಯಶಸ್ವಿ ಆಗಿರುತ್ತೆ. ಪಾಸ್ ಆಗುತ್ತೆ ಸರ್. ಈಗ ತೆಂಗಿನ ಗಿಡ ಮಾಡುವವರುಂಟಲ್ವಾ, ಅದು ನಡುವಾಗ ಒಂದ ಇದರಿಂದ ಎಂತದ್ದು ಸೆಲೋನಿಂದ ತಂದ್ರೆ ಅದನ್ನು ತುಂಬಾ ನಡುವುದಾದ್ರೆ ಒಂದಿಷ್ಟಿಷ್ಟು ಹಾಕಿ ಅದರ ಅಡಿಗೆ ಮೊದಲು ಹಾಕಿ ಗುಂಡಿ ಒಳಗೆ ಮತ್ತೆ ತೆಂಗಿನ ಗಿಡ ಅದರ ಮೇಲೆ ನಡ್ಲಿ, ಅದು ಮುಟ್ಟುವುದೇ ಇಲ್ಲ. ನಿಮ್ಮ ಈ ಒಂದು ಪ್ರಯೋಗವನ್ನ ಹೊಸದಾಗಿ ತೆಂಗಿನ ಗಿಡ ನೆಡುವಂತ ಯಾರಾದ್ರೂ ರೈತರಿದ್ರೆ ಅನುಸರಿಸಬಹುದು. ಬಹುಶಃ ಅಂದ್ರೆ ಹಂದಿಗಳು ಮಣ್ಣನ್ನು ಒಕ್ಕುವಾಗ ಕೂದಲಿನ ಅದಕ್ಕೆ ಅಂದ್ರೆ ಮೂಸಿಕೊಂಡು ಬರುವಾಗ ಉಂಟಲ್ವ, ಅದಕ್ಕೆ ಅದು ಮನುಷ್ಯರಿದ್ದಾರೆ ಅಂತ ಅದಕ್ಕೆ ಆಗ್ತದೆ ಅಂತ, ಅದು ಬರುವುದೇ ಇಲ್ಲ ಅಂತ. ಮತ್ತೆ ಕೂದಲನ್ನ ಸ್ಮೆಲ್ಲಿಗೆ ಮನುಷ್ಯರು ಇದ್ದಾರೆ ಅಂತ ಹೋಗುತ್ತಂತೆ. ಹೌದು. ಧನ್ಯವಾದಗಳು ಇಸ್ಮಾಯಿಲ್ ಅವರೇ, ನಿಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ನಿಮಗೆ ಧನ್ಯವಾದ. ನಮಸ್ತೆ. ನಮಸ್ತೆ ಹೇಳಿ, ಯಾರು ಮಾತಾಡ್ತಿರೋದು? ಯಾರ್ಯಾರು? ಗರಗಂದೂರಿಂದ. ಗರಗಂದೂರಿಂದ ಸರ್, ತಾವು ಕಾಡು ಪ್ರಾಣಿಗಳ ಬಗ್ಗೆ ಹೇಳಿದ್ರು. ಹೌದು. ರಕ್ಷಣೆ ಹೇಗೆ ಮಾಡಬಹುದು ಅಂತ. ಈ ಆನೆಗಳು ಈ ಮೆಣಸಿನಿಂದ ದೂರ ಇದ್ರೆ ಈ ಒಳ್ಳೆ ಮೆಣಸಿಲ್ಲ. ಯಾವ್ದರಿಂದ ಆನೆಗಳು? ಆನೆಗಳು ತೋಟದೊಳಗೆ ಬರ್ತಾರೆ. ಅದು ಒಳ್ಳೆ ಮೆಣಸು ಬಳ್ಳಿ ನಾವು ಮುಟ್ಲಿಕ್ಕೆ ಹೋಗುತ್ತೆ, ಮೆಣಸಿನಿಂದ ದೂರ ಇರ್ತದೆ. ನಂತರ ಈ ಸುಂಠಿ ಪಾತಿಗಳೆಲ್ಲ ತೋಟದ ಬದಿಯಲ್ಲಿ ಮೆಣಸು ಕೆಂಪು ಮೆಣಸು ಹಾಕಿದಾಗ ಅದು ಮೆಟ್ಟಿಕೊಂಡು ಹೋಗ್ತೇ ಹೊರತು ಏನು ಮುಟ್ಲಿಕ್ಕೆ ಹೋಗುದಿಲ್ಲ. ಅಂದ್ರೆ ತಿಂದು ಹಾಳು ಮಾಡೋದಿಲ್ಲ ಅಂತ? ತಿಂದು ಹಾಳು ಮಾಡೋದಿಲ್ಲ, ಅದು ಹತ್ತನೇ ಹೋಗುದಿಲ್ಲ, ಭಯಪಡ್ತೇವೆ ಅದೇ ಬಹುಶಃ ತಿನ್ನೋದು ಮೂಗಿನಿಂದ ನೋಡಿ ನಾವು ಸೊಂಡಿದ್ದು. ಹಾಗೆಂದ್ರೆ ಕಾಲ ಮುಟ್ಟಿ. ಅದು ಖಾರಕ್ಕೆ ಬಹಳ ಹೆದರುತ್ತೆ. ಹೌದು, ಮೂಗಿಗೆ ಖಾರ ಸೂಕ್ಷ್ಮ ಅಷ್ಟು. ಹೌದು, ಸೂಕ್ಷ್ಮ ಖಾರ ಸೂಕ್ಷ್ಮದ ಹತ್ರನೇ ಹೋಗುದಿಲ್ಲ. ನೋಡಿ ಕೇರಳದಲ್ಲಿ ಇತ್ತೀಚೆಗೆ ನೂರಾರು ಹಂದಿಗಳನ್ನ ಶಾರ್ಪ್ ಶೂಟರ್ ನ ಕತ್ತಿ ಶೂಟ್ ಮಾಡುದು. ಹೌದು, ನಾವು ವಿಡಿಯೋದಲ್ಲೆಲ್ಲ ನೋಡಿದ್ವು. ಆದ್ರೆ ನಮ್ ಕರ್ನಾಟಕದಲ್ಲಿ ಹೈಕೋರ್ಟ್ ಅಲ್ಲಿ ಏನು ಆದೇಶ ಆಗಿದೆ, ಕಾಡು ಹಂದಿಗಳನ್ನ ರೈತರು ಹೊಡಿಬಹುದು ಅಂತ. ಆದ್ರೆ ಇತ್ತೀಚೆಗೆ ಎರಡು ಮೂರು ದಿನದ ಹಿಂದೆ ನಮ್ ಸೋಮವಾರಪೇಟೆ ತಾಲೂಕಲ್ಲಿ ಜಂತು ಪಾರಕ್ಕೆ ಹುಟ್ಟಿದ್ದ ಅಂತ ರೈತರನ್ನ ಇಟ್ಟು ಅರಣ್ಯ ಇಲಾಖೆ ಮಾಡಿ. ಅಂದ್ರೆ ಅಲ್ಲಿ ಏನು ನಮ್ಮ ನೀವು ಹೇಳಿದಾಗ ಹೈಕೋರ್ಟ್ ನಲ್ಲಿ ಕಾಡು ಪ್ರಾಣಿಯನ್ನ ಹೊಡಿಬಹುದು, ಆದ್ರೆ ಅದನ್ನ ಮತ್ತೆ ಅರಣ್ಯ ಇಲಾಖೆಗೆ ಮಾತ್ರ ಹಂದಿಗಳನ್ನ ಹೊಡೆದು ಅರಣ್ಯ ಇಲಾಖೆಗೆ ಒಪ್ಪಿಸ್ಬೇಕು ಅದನ್ನ. ಒಂದು ಮತ್ತೆ ನೀವು ಹೇಳಿದಾಗೆ ಅರಣ್ಯಕ್ಕೆ ಹೋದಾಗ ಅವ್ರು ಹಿಡಿದಿರ್ಬೋದೇನೋ, ಬಟ್ ಆದ್ರೆ ಇನ್ನು ತನಿಖೆ ತೋಟದ ಬದಿಯಲ್ಲಿ ಇದ್ದಾಗ. ಅಲ್ಲ, ಅದು ನಿಮಗೆ ಕೋವಿ ಹಿಡಿದುಕೊಂಡಾಗ ಏನೋ ಒಂದು ಕಾನೂನಾತ್ಮಕವಾಗಿ ಕ್ರಮ ತಕೊಂಡಿರಬಹುದು, ನಂತರ ಅದನ್ನ ಉಪಯೋಗಿಸುವಂತ ಕಾನೂನಲ್ಲೇ ಹೇಳುತ್ತೆ, ಆದ್ರೆ ಜಾರಿ ಆಗ್ತಾ ಇಲ್ಲ. ಸಾಮಾನ್ಯ ಜನ ರೈತರಿಗೆ ತೊಂದರೆ ಆಗ್ತಿದೆ ಇಲಾಖೆಯಿಂದ, ಅದು ಅರಣ್ಯ ಇಲಾಖೆ, ಅದು ಕರ್ನಾಟಕದಲ್ಲಿ. ಹೌದು, ತೊಂದರೆ ಆಗ್ಬಾರ್ದು ಅಂತ ಕೋರಿಕೆ. ಖಂಡಿತ. ಹಾಗೆ ನೀವು ಕರೆ ಮಾಡಿದಕ್ಕಾಗಿ ಒಂದು ಒಳ್ಳೆ ವಿಚಾರವನ್ನ ಕೂಡ ತಿಳಿಸಿದ್ರಿ. ಮೆಣಸಿಗೆ ಆನೆ ಯಾವ್ದೇ ರೀತಿ ದಾಳಿ ಮಾಡೋದಿಲ್ಲ ಅಂತ ಹೇಳಿ, ಹತ್ರ ಬರೋದಿಲ್ಲ, ಹತ್ರ ಬರೋದಿಲ್ಲ ಅಂತ ಹೇಳಿ, ಆ ಕಾರಕ್ಕೆ ಹೆದರುತ್ತೆ ಅಂತ. ಧನ್ಯವಾದಗಳು ಸರ್. ಹಾ ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಾನು ವೆಂಕಟರಮಣ, ಭಾಗಮಂಡಲದಿಂದ. ನಮಸ್ತೆ ಸರ್, ಹೇಗಿದ್ದೀರಿ? ಹೀಗೆ ಇದ್ದೀನಿ ಸರ್, ತಮ್ಮ ಆಶೀರ್ವಾದದಿಂದ. ಹೊಸ ವರ್ಷದ ಶುಭಾಶಯ, ಹಳೆ ವರ್ಷ. ಧನ್ಯವಾದಗಳು. ಹೊಸ ವರ್ಷದ ಶುಭಾಶಯ ತಮ್ಮೆಲ್ಲರಿಗೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಈಗ ಕೃಷಿ ಬಗ್ಗೆ ಸಾಕಷ್ಟು, ನಮಗೆ ಮುಖ್ಯ ಕೃಷಿ ಈಗ ಅಲ್ವಾ? ಹೌದು, ನಮ್ಮ ಕೃಷಿಯೇ ಬೆನ್ನೆಲುಬು. ಸರಿ, ಈಗ ಅನೇಕ ಸಮಸ್ಯೆಗಳು. ಈಗ ನಮ್ಮಲ್ಲಿ ಏಲಕ್ಕಿ ಅಂತೂ ಇಲ್ಲ, ಎಲ್ಲ ಹೋಯ್ತು. ಕಾಫಿ ಪರವಾಗಿಲ್ಲ ಅಂತ ಇತ್ತು, ಈ ವರ್ಷ ಫಸಲು ಕಡಿಮೆ. ಆದ್ರೆ ಇತ್ತೀಚೆ ಹೊಸದಾಗಿ ಒಂದು ಸಮಸ್ಯೆ ಪ್ರಾರಂಭ ಆಗಿದೆ ನಮ್ಮ ಕಡೆ ಸರ್, ಅಲ್ಲಲ್ಲಿ ಈ ಮಂಗಗಳ ಹಾವಳಿ. ಹೌದು, ಮಂಗಗಳು ಕೂಡ ಕಾಫಿಗೆ ಬಹಳಷ್ಟು ದಾಳಿ ಮಾಡಿ ಹಾನಿ ಉಂಟು ಮಾಡ್ತಾ ಇದೆ. ಕೊಂಬೆಗಳನ್ನೇ ಎತ್ಕೊಂಡು ಹೋಗುತ್ತೇವೆ ಸರ್. ಮತ್ತೆ ಬಾಳೆಕಾಯಿ ಅಂತೂ ಸಂತಾನ ಬಿಡೋದಿಲ್ಲ. ಮಂಗಗಳಿಗೆ ಬಾಳೆಹಣ್ಣು ತೋಟ ಇನ್ನೂ ಪ್ರಿಯನೇ. ಬಾಳೆ ಬಾಳೆ ತೋಟ ಬಾಳೆಕಾಯಿನೇ ಇಲ್ಲದ ಆಗಿದೆ ಈಗ. ಹಾಗೆ ನೂರಾರು ಸಮಸ್ಯೆಗಳು ಕೃಷಿಕರಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಇದು ನಾನು ಕೃಷಿಕನಾದ್ರೂ ಈಗ ಕೃಷಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ, ಅನಾರೋಗ್ಯದ ನಿಮಿತ್ತ. ಆದ್ರೂ ಕೃಷಿಯಲ್ಲಿ ಎಲ್ಲಾ ಕೃಷಿಯನ್ನು ಮಾಡಿದ್ದೀನಿ. ದನ ಮತ್ತೆ ಭತ್ತ ಗಿತ್ತ ಎಲ್ಲಾ ವ್ಯವಸಾಯವನ್ನು ಮಾಡಿ ಬಿಟ್ಟಿದ್ದೀವಿ. ಈಗ ಆರೋಗ್ಯ ಚೆನ್ನಾಗಿರೋದ್ರಿಂದ ಜೋಳ ಸಮೇತ ಬೆಳೆದಿದ್ದೀವಿ, ಬೇಬಿ ಕಾರ್ನ್ ಅದು ಇದೆಲ್ಲ. ಈಗ ನಾನು ಭಾಗವಂಡದಲ್ಲಿ ಇದ್ದೀನಿ. ತಮಿಳು ಭೇಟಿ ಮಾಡಿದ್ರೆ ಅಂತ ನಮ್ಮ ಮನೆಗೆ ಸುಬ್ರಹ್ಮಣ್ಯ ಸರ್, ತಾವೆಲ್ಲ ಬಂದಿದ್ದೀರಿ ಸರ್. ಈಗ ವಿಷಯ ಎಷ್ಟೋ ಮಾತಾಡ್ಲಿಕ್ಕಿದೆ, ಆದ್ರೆ ಏನು ಪರಿಹಾರಗಳು ನಮ್ಗೆ ಕಾಣ್ತಾ ಇಲ್ಲ. ನೀವ್ ಹೇಳಿದ್ರಿ ಮಂಗಗಳ ಕಾಟ ಅಂತ ಹೇಳಿದ್ರಿ, ಅದಕ್ಕೇನಾದ್ರೂ ಹೊಸ ರೀತಿಯಲ್ಲಿ ಏನಾದ್ರು ಕಂಡ್ಕೊಂಡಿದ್ದಾರಾ ಹೇಗೆ? ಸರಿ, ಏನು ಕಾಣೋದಿಲ್ಲ. ಅದಕ್ಕೆ ಕೆಲವೆಲ್ಲ ಹೇಳ್ತಾರೆ ಮೀನು ಹಸಿ ಮೀನು ಕಟ್ಟಿ ಅಂತ, ಅದೆಲ್ಲ ಯಾವ್ದು ಕೇರ್ ಮಾಡಲ್ಲ. ಅವಕ್ಕೆ ತಿನ್ಲಿಕ್ಕೆ ಆಹಾರ ಬೇಕಲ್ಲ ಸರ್. ಈಗ ಹೌದು, ಯಾಕಂದ್ರೆ ಈ ಹಿಂದೆ ಮಂಗಗಳು ಕಾಫಿ ತಿಂತಾ ಇತ್ತಿಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಕಾಫಿಗೂ ಕೂಡ ಹಾನಿ ಮಾಡಕ್ಕೆ ಶುರು ಮಾಡಿದೆ. ಶುರು ಮಾಡಿದೆ ಅಂದ್ರೆ ಕಾಫಿ ಹಾನಿ ಮಾಡೋ ಸರ್, ಕೊಂಬೆಗಳನ್ನು ಕಟ್ ಮಾಡಿ ಅವು ಫೈಟಿಂಗ್ ಮಾಡ್ತವೆ ಹೊಡ್ಕೊಳ್ಳುದು. ಅಂದ್ರೆ ಕಾಫಿನು ತಿನ್ನುತ್ತೆ, ಮುಂದಿನ ವರ್ಷದ ಗೆಲ್ಲುಗಳನ್ನು ಮುರ್ಕೊಂಡು ಹೋಗುತ್ತೆ. ಮುರ್ಕೊಂಡು ಹೋಗ್ತೇವೆ ಸರ್. ಇದೆಲ್ಲ ಕೃಷಿಕರು ಕೆಲವು ಕಡೆ ಹೇಳುದಿಲ್ಲ, ಕೆಲವರು ಹೇಳ್ತಾರೆ. ಆದ್ರೆ ಕೃಷಿಯಲ್ಲಿ ಬಹಳಷ್ಟು ಈ ಕಾಫಿ ಮೊನ್ನೆ ದೊಡ್ಡ ಸಮೀನಾರ ಆಯ್ತಲ್ಲ, ನಾನು ಸಹ ಬಾಳೆಹೊನ್ನೂರು ಕೊಪ್ಪದಲ್ಲೆಲ್ಲ ನೋಡಿದೀನಿ. ಕೊಪ್ಪದಲ್ಲಿ ಇದ್ದೇನೆ ನಾನು ಆ ಸಮಯದಲ್ಲಿ. ಆಗಲ್ಲಿ ಕೊಪ್ಪದಲ್ಲಿ ಆಫೀಸ್ ಇತ್ತು, ನಾನು 64ನೇ ಇಸ್ವಿಯಲ್ಲಿ ಇದ್ದಿದ್ದು. ಸೊ ಆಗ ಅಲ್ಲೆಲ್ಲ ಕಾಫಿ ಬೋರ್ಡ್ ಸ್ಟಾರ್ಟ್ ಆಗಿತ್ತು. ನನಗೆ ಅಲ್ಲಿ ತುಂಬಾ ಸ್ನೇಹಿತರು ಇದ್ದಾರೆ, ಮತ್ತೆ ಅಲ್ಲಿ ದೊಡ್ಡ ದೊಡ್ಡ ಪ್ಲಾಂಟರ್ಸ್ ಅಂತ ಅವೆಲ್ಲ ಕೇಳಿರ್ಬೋದು. ಪಿಜಿ ಗುರ್ಜರ್, ಗೋವಿಂದ ಗೌಡ್ರು, ನಮ್ಮ ಎಜುಕೇಶನ್ ಮಿನಿಸ್ಟರ್, ಅವರ ತೋಟಗಳಿಗೆಲ್ಲ ಹೋಗಿದ್ದೇನೆ ನಾನು. ತುಂಬಾ ಕೃಷಿಕರು ಇದ್ದಾರೆ ಅಲ್ಲಿ. ಸಂತೋಷ, ಬಹಳಷ್ಟು ಅನುಭವವನ್ನ ಪಡೆದಿದ್ರಿ. ಇನ್ನೇನು ಅನುಭವ ಇಲ್ಲ ಸರ್, ನನಗೆ ವ್ಯವಸಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕೃಷಿಕರ ಪರವಾಗಿ ನಾನು ಬೆಳ್ಕೊಳ್ಳೋದು. ಈಗ ಏನು ಪರಿಹಾರ, ಕಾಫಿ ಮೊನ್ನೆ ಅಷ್ಟೆಲ್ಲ ಆಯ್ತಲ್ಲ, ಏನು ಪರಿಹಾರ ಕೊಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ವರ್ಷ ತುಂಬಾ ಕಾಫಿ ಕಮ್ಮಿ ಇದೆ, ಯಾರು ಹೇಳಿದ್ರು ಈಗ ಚೆನ್ನಾಗಿದೆ ಅಂತ. ಅದೇ ನಮ್ಮಲ್ಲಿ ವರ್ಷ ಸುಮಾರು 50% ಕಾಫಿ ಇಲ್ಲ ಈ ವರ್ಷ. ಸರ್ಕಾರ ಏನು ಕೊಡ್ತಾ ಇದೆ ನಮಗೆ ಗೊತ್ತಿಲ್ಲ. ಈಗ ನಾನು ಮಾಡೋದ್ರ ಮನೆಯವರು ಮಾಡ್ತಾರೆ, ತಾವೆಲ್ಲ ಒಂದು ರೆಕಮೆಂಡ್ ಮಾಡಿ ನಮ್ಮ ಕಡೆ ಎಲ್ಲಿ ನಿಜವಾಗಿ ಆಗಿದೆ ಲಾಸ್ ಆಗಿದೆ ಅಂತ ಕಡೆ ಪರಿಹಾರ ಕೊಟ್ರೆ ಸ್ವಲ್ಪ ಅವರು ಚೇತರಿಸ್ಕೊಳ್ಳೋಕೆ ಅನುಕೂಲ ಅಂತ ನನ್ನ ಅಭಿಪ್ರಾಯ. ಖಂಡಿತ, ಮುಂದಿನ ದಿನಗಳಲ್ಲಿ ಎಲ್ಲ ಜನ ನಾಯಕರು ಕೂಡ ಇದ್ರ ಬಗ್ಗೆ ದನಿ ಎತ್ತಿದ್ರೆ ರೈತರಿಗೆ ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ನಾನು ತಮ್ಮ ಮೂಲಕ ರೇಡಿಯೋದ ಮೂಲಕ ಕಳಕಳಿ ಮಳವಿ ಮಾಡ್ಕೊಳ್ಳೋದು. ಇನ್ನು ಜೀವನ ಕೃಷಿ ನಿಮಗೆ ಗೊತ್ತಿಲ್ಲ, ಜೀವನ ಕೃಷಿ ಸಂಪೂರ್ಣ ಹೋಯ್ತು. ಹೋಯ್ತು ಅಂತ ಆಗಲ್ಲ, ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಆದ್ರೆ ಒಂದು ಸೈಕಲ್ ಇದ್ದಾಗ ಈಗ ಕಮ್ಮಿ ಆಗುತ್ತೆ, ಮತ್ತೆ ಪುನಃ ಅದಕ್ಕೆ ಬರ್ತಾರೆ. ಅದು ಹಳೆ ಸ್ಥಿತಿಗೆ ಬರುದಿಲ್ಲ, ಏನಾದ್ರೂ 10% ಬರ್ತದೆ, ಮತ್ತೆ ರಿಲ್ಯಾಕ್ಸ್ ಆಗ್ತದೆ. ಅದೇ ಆಗ್ತದೆ. ಸಂತೋಷ ವೆಂಕಟರಮಣ ಅವರೇ ಕರೆ ಮಾಡಿದಕ್ಕಾಗಿ. ಹಾಗೆ ನಿಮ್ಗೊಂದು ಸಣ್ಣ ಪ್ರಶ್ನೆ ಸರ್, ಅವ್ರಿಗೆ ಒಂದು ತಮ್ಮ ರಿಕ್ವೆಸ್ಟ್, ಒಂದು ಅವಕಾಶ ಕೊಟ್ಟರೆ ಸಂದರ್ಶನ ಮಾಡೋಣ ಅಂತ. ಖಂಡಿತ ಏನಿನ ಬಗ್ಗೆ ಹೇಗೆ ಸ್ಟಾರ್ಟ್ ಆಯ್ತು, ಯಾಕೆ ಈಗ ಆಗ್ತಾ ಇದೆ, ಕಷ್ಟ ಮಾಡಿಕೊಟ್ಟು ಖಂಡಿತವಾಗಿ ಇದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಒಂದು ಸಂದರ್ಶನ ಕೂಡ ಪ್ರಸಾರವನ್ನ ಮಾಡೋಣ, ನಿಮ್ಮ ಅನುಭವಗಳನ್ನ ಕೊಡಗಿನ ರೈತರು ಕೇಳಲಿ. ನಿಮಗೊಂದು ಹಾಗೆ ಪ್ರಶ್ನೆ, ಬಟರ್ಫುಟ್ ನಮ್ಮ ಬೆಣ್ಣೆ ಹಣ್ಣನ್ನ ಕೊಡಗಿನಲ್ಲಿ ಎರಡು ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಲಾಗಿದೆ, ಯಾವ್ದು ಅಂತ ಹೇಳಬಹುದಾ? ನನಗೆ ಎಂತ ಗೊತ್ತಿಲ್ಲ, ತಳಿಯಲ್ಲಿ ಎರಡು ತಳಿ ಇರುತ್ತೆ, ಒಂದು ವೈಲೆಟ್ ಕಲರ್ ಬರುತ್ತೆ, ಇನ್ನೊಂದು ಸ್ವಲ್ಪ ವೈಟ್. ಅರ್ಕ ಸುಪ್ರೀಂ ಮತ್ತು ಅರ್ಕ ಕೂರ್ಗ್ ರವಿ ಅಂತ ಹೇಳಿ ಎರಡು ಹೊಸ ತಳಿಗಳು ಬಟರ್ಫುಟ್ ಅಥವಾ ಬೆಣ್ಣೆ ಹಣ್ಣಲ್ಲಿ ಬಿಡುಗಡೆ ಮಾಡಿದೆ. ಹೌದು, ನಮ್ಮಲ್ಲೂ ಇದೆ, ಅದು ಸ್ವಲ್ಪ ವೈಟ್ ಕಲರ್ ಇದೆ, ಹುಳಿ ಬರುತ್ತೆ ಅದು. ಸರಿ ವೆಂಕಟರಮಣ ಅವರೇ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ, ಧನ್ಯವಾದಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂರು ಜನ ಕರೆ ಮಾಡಿ ಒಳ್ಳೆಯ ಮಾಹಿತಿಯನ್ನ ಕೂಡ ಕೊಟ್ಟರು. ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ಬಹಳಷ್ಟು ಕೃಷಿಗೆ ಹಾನಿಯನ್ನು ಉಂಟು ಮಾಡುತ್ತಾ ಇದೆ. ಇದರಲ್ಲಿ ರೈತರೇ ಕೆಲವು ಹೊಸ ಹೊಸ ಉಪಾಯಗಳನ್ನ ಕಂಡುಕೊಂಡಿರ್ತಾರೆ. ನಿಮ್ಮಲ್ಲೂ ಕೂಡ ಯಾವುದಾದರೂ ಈ ರೀತಿಯ ಉಪಾಯಗಳಿದ್ದರೆ ಮುಂದಿನ ವಾರದ ಕೃಷಿ ರಂಗದಲ್ಲಿ ಕರೆ ಮಾಡಿ ಮಾಹಿತಿಯನ್ನ ಹಂಚಿಕೊಳ್ಳಿ. ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,600 ರೂಪಾಯಿಂದ 26,100 ರೂಪಾಯಿ, ಅರೇಬಿಕಾ ಚೆರಿ 13,400 ರೂಪಾಯಿಂದ 15,000, ರೊಬಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಂದ 16,000 ರೂಪಾಯಿ, ರೊಬಸ್ಟಾ ಚೆರಿ 9,250 ರೂಪಾಯಿಂದ 10,000 ರೂಪಾಯಿಗಳು. ಕೇಳುವರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನ ಮುಗಿಸುವ ಸಮಯವಾಗ್ತಾ ಬಂತು. ಈ ದಿನ ಕರೆ ಮಾಡಿದಂತ ಮೂರು ಜನ ರೈತರಿಗೆ ಹಾಗೆ ಆಲಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ಧನ್ಯವಾದಗಳು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಶಿರಂಗಳ್ಳಿ ಗ್ರಾಮ ಕಾರಣ ಸರ್ಕಂಡ ಪೌತಿ ನಾಣಯ ಐಂಡಪೊಂಡು ಸೀತಮ್ಮ ಐಂಗ 91 ವಯತ್ತಿಲ್ ಇಂದು ಪೊಲೆನ್ಸ್ತಿಕ್ ಬೆಂಗಳೂರಿಲ್ ಮರಣಪಟ್ಟಿತ್ತು. ಸರ್ಕಂಡ ಸೀತಮ್ಮ ತಾಮನೆ ಚಾಮೇರ ಇಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆ ರೋಳ ಶಿರಂಗಳ್ಳಿ ಗ್ರಾಮ ಸರ್ಕಂಡ ಒಕ್ಕ ತೋಟಂಗಳ ನಡುಪ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು, ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಹೊಸ ವರ್ಷಾಚರಣೆ ಹೆಸರಲ್ಲಿ ಕಾನೂನು ಉಲ್ಲಂಘನೆ, ಬ್ಯಾಡದ ಅನಾಚಾರದ ಕೆಲಸ ಕಂಡು ಬಂದರೆ ಕಠಿಣ ರೀತಿಯ ಕಾನೂನು ಕ್ರಮ ತಗೊಂಡವೆತ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ ಎಚ್ಚರಿಸಿಳು. ಸುದ್ದಿಗೋಷ್ಠಿಯಲ್ಲಿ ಮಾತಾಡಿ, ಹೋಮ್ಸ್ಟೇ ರೆಸಾರ್ಟ್ಗಳಲ್ಲಿ ಹೊಸ ವರ್ಷದ ಗೌಜಿನ ಮಾಡಿಕೆ ಯಾವುದೇ ತರದ ಅಡ್ಡಿ ಇಲ್ಲ. ರಾತ್ರಿ 10 ಗಂಟೆನ ಮೇಲೆ ಸರಿಯಾದ ಮಿತಿಲಿ ಸಾರ್ವಜನಿಕರಿಗೆ ತೊಂದರೆ ತಾಪತ್ರೆಗೆ ಆಗದಂಗೆ ಧ್ವನಿವರ್ಧಕಗಳ ಬಳಸೋಕು. ಕೆಲವು ಕಡೆಗಳಲ್ಲಿ ಹೊಸ ವರ್ಷನ ಆಚರಣೆ ಮಾಡಿಕೆ ಒಪ್ಪಿಗೆ ಕಡ್ಡಾಯಾಗಿದ್ದದೆ. ಹೋಮ್ಸ್ಟೇಗಳಲ್ಲಿ ಮಾದಕ ವಸ್ತುಗಳ ಬಳಸುವುದು ಹಂಗೆ ಅದನ್ನು ತಡೆಗೆ ತಗೊಂಡು ಕಂಡು ಬಂದರೆ ಅಂತ ಮಾಲೀಕರ ವಿರುದ್ಧ ಕಠಿಣ ಕ್ರಮ ತಗೊಂಡವೆತ್ತ ಅವು ಎಚ್ಚರಿಸಿಳು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಗೆ ಎಲ್ಲ ನ್ಯಾಯಾಲಯಗಳಲ್ಲಿರುವ ರಾಜಿಯಾಗುವಂತಹ ಬಾಕಿ ಕೇಸುಗಳ ಮಧ್ಯಸ್ಥಿಕೆಗಾರಿಕೆಯಿಂದ ತೀರ್ಮಾನ ಮಾಡುವ ವಿಶೇಷ ಮಧ್ಯಸ್ಥಗಾರಿಕಾ ಅಭಿಯಾನ 4/2 ರಿಂದ 90 ದಿನಗಳ ಕಾಲ ನಡೆದಿದೆ. ಅವಶೀರವು ಇದರ ಲಾಭನ ಪಡ್ಕೊಳ್ಳಕೃತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಪ್ರಭಾರ ಸದಸ್ಯ ಕಾರ್ಯದರ್ಶಿಗ ತಿಳಿಸಿಳು. ಬರುವ ಜನವರಿ 6 ಮದ್ರಾಸ್ ರೆಜಿಮೆಂಟ್ನ ಕಡೆಯಿಂದ ಮಡಿಕೇರಿಪೇಟೆಯಲ್ಲಿ ಬೈಕ್ ರ್ಯಾಲಿ ಏರ್ಪಾಡಾಟು. ಅಲ್ಲಿಂದ ಮಾಜಿ ಸೈನಿಕರ ಮತ್ತು ಅವರ ಕುಟುಂಬದವರೊಟ್ಟಿಗೆ ಕಷ್ಟ ಸುಖ, ಮಾತುಕತೆ, ವಿಚಾರಣೆ, ಪರಿಹಾರ ಕಾರ್ಯನ ನಡೆಸಿವೆ. ಮಾಜಿ ಸೈನಿಕರು ಪೆನ್ಷನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತಾಪತ್ರೆಗೈದ್ದರೆ ಅಧಿಕಾರಿಗಳಿಂದ ಪರಿಹಾರ ಪಡ್ಕೊಳ್ಳಕ್ಕೆ. ಜಾಸ್ತಿ ಮಾಹಿತಿ ಬೇಕುತ್ತಾದರೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಚೇರಿಯಿಂದ ಕೇಳಿ ತಿಳ್ಕೊಳ್ಳಕ್ಕೆ. ಬೆಂಗಳೂರು ಸಮರ್ಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಕಡೆಯಿಂದ ಕೊಡುವ ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ ಗಾಂಧಿಪ್ರಿಯ ಹೆಸರಿನ ಇನಾಮ್ ಪತ್ರಕರ್ತ ಅನಿಲ್ ಹೆಚ್ಟಿಯು ಕೇಸಿಕ್ಕಿಟ್ಟು. ಕೃಷಿ ಇಲಾಖೆ ಕಡೆಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರ್ತು ಹೋದ ಸಿರಿಧಾನ್ಯಗಳ ಪಾಕ ಪೈಪೋಟಿ 13/13 ಮಡಿಕೇರಿಯಲ್ಲಿ ಏರ್ಪಾಡಾಟು. ರಾಜ್ಯ ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸಾರಿಗೆ ಇಲಾಖೆ, ಬೇರೆ ಬೇರೆ ಇಲಾಖೆಗೆ ಹಂಗೆ ಸಂಘ ಸಂಸ್ಥೆಗಳ ಸಹಕಾರಲ್ಲಿ ನಾಳೆಯಿಂದ 31 ಮುಟ 1 ರಸ್ತೆ ಸುರಕ್ಷತಾ ಮಾಸಾಚರಣೆ ನಡೆದೇತ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ ಶೆಟ್ಟಿ ಹಂಗೆ ಸಾರಿಗೆ ಇಲಾಖೆ ಆಯುಕ್ತ ಯೋಗೇಶ್ ಅವರು ತಿಳಿಸಿಳು. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತಾಡಿ, ರಾಜ್ಯದ ಎಲ್ಲ ಹೋಬಳಿ, ತಾಲೂಕು, ಜಿಲ್ಲೆ ಹಂಗೆ ರಾಜ್ಯದಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆ ಏರ್ಪಾಡಾಟು. ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಜಾಗೃತಿ ಬರೆಸಿವೆ. ಇದಕ್ಕೆ ಎಲ್ಲ ಇಲಾಖೆಗೆ ಕೈಜೋಡಿಸಕ್ಕು. ರಾಜ್ಯದಲ್ಲಿ 1 33,000 ಅಪಘಾತಗ ಆವುಟು, 12,000 ಜನ ಪ್ರಾಣ ಕಳ್ಕೊಂಡಳು. ಇದನ್ನು ತಡೆದು ಎಲ್ಲವರ ಜೀವ ಉಳಿಸುವುದು ತುಂಬ ಮುಖ್ಯ ಆವುಟು. ರಸ್ತೆ ಸುರಕ್ಷತೆನ ಕುರಿತು ಎಲ್ಲವಕ್ಕೂ ತಿಳುವಳಿಕೆ ಬರೆಸಿವೆ ಅಂತ ಅವು ಮಾಹಿತಿನ ಕೊಟ್ಟಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಕಡೆಯಿಂದ ಕರ್ನಾಟಕ ರಾಜ್ಯದಡಿ ಬರುವ 14/14 ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಹಂಗೆ ಕೊಡಗು ಜಿಲ್ಲೆಯಡಿ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದೇತ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಅವು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು, ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನಾಟ್ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.